ನಮಸ್ಕಾರ. ಎಸ್ ವಿ ತಾರಾನಾಥ್ ಹಾಗೂ ಆರ್ ಕೆ ಲೋಕೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬಂದಿತ್ತು. ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆಯ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಶೇಖರಣಾ ಕ್ರಮಗಳ ಕುರಿತು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆಯ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಶೇಖರಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಹೇಗೆ ಆಲೂಗೆಡ್ಡೆಯನ್ನು ಬೆಳೆಯಲಾಗುತ್ತೋ ಹಾಗೆ ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಅನೇಕ ರೈತರು ಆಲೂಗೆಡ್ಡೆಯನ್ನು ಬೆಳೀತಾರೆ. ಹಿಂಗಾರಿನಲ್ಲಿ ಒಂದಷ್ಟು ಒಳ್ಳೆಯ ಬೆಲೆ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಬೆಳೆದುಕೊಳ್ಳುವವರು ಕೆಲವರಾದರೆ ಇನ್ ಕೆಲವರು ಬಿತ್ತನೆ ಬೀಜವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೂ ಕೂಡ ಈ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆಯನ್ನ ಬೆಳೀತಾರೆ. ಹಿಂಗಾರು ಹಂಗಾಮು ಯಾವಾಗ ಪ್ರಾರಂಭ ಆಗುತ್ತೋ ಅವಾಗಲಿಂದನೇ ಈ ಬಿತ್ತನೆಯು ಕೂಡ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ವರೆಗೂ ಕೂಡ ಬಿತ್ತನೆಯನ್ನ ಮಾಡ್ತಾರೆ. ಇದರ ಕೊಯ್ಲು ಏನಿದೆಯೋ ಇದು ಡಿಸೆಂಬರ್ ಅಂತ್ಯಕ್ಕೆ ಪ್ರಾರಂಭ ಆಗಿ ಫೆಬ್ರವರಿ ಅಂತ್ಯದವರೆಗೂ ಕೂಡ ಅನೇಕ ಕೃಷಿಕರು ಕೊಯ್ಲು ಮಾಡುವಂತದ್ದನ್ನ ನಾವು ಗಮನಿಸಬಹುದು. ಈ ಕೊಯ್ಲು ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ನಾವು ಹೇಗೆ ಕೊಯ್ಲು ಮಾಡಿ ಹದ ಮಾಡಿ ಶೇಖರಣೆ ಮಾಡಿದ್ರೆ ಅದು ಮುಂದಿನ ಬಳಕೆಗೆ ಹೆಚ್ಚು ಸೂಕ್ತವಾಗಿರುತ್ತೆ ಅಂತಕ್ಕಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರು ನಮ್ಮೊಂದಿಗೆ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಅವರು ಇವತ್ತು ಮಾಡಿಕೊಡ್ತಾರೆ. ಅಮರನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ನಮ್ಮ ಭಾಗದಲ್ಲಿ ಒಂದಷ್ಟು ಆಲೂಗೆಡ್ಡೆಯನ್ನ ಬೆಳೀತಾರೆ. ಈ ವರ್ಷ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆಯ ಪರಿಸ್ಥಿತಿ ಹೇಗಿದೆ? ಈಗ ಆಲೂಗೆಡ್ಡೆ ಬೇಸಾಯ ಹಿಂಗಾರು ಹಂಗಾಮಿನಲ್ಲಿ ಎಂದಾಗ ಬಹಳ ಸೂಕ್ತವಾದಂತ ಕಾಲ ಇದು. ಓಹೋ, ಮುಂಗಾರಿಗಿಂತನೂ? ಮುಂಗಾರಿಗಿಂತನೂ. ಮುಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೀತಾರೆ ಅಂದ್ರೆ ಹೆಚ್ಚಿನ ಪ್ರದೇಶದಲ್ಲಿ ಹಾಸನನೇ. ಹಾಸನ ಬಿಟ್ರೆ ಧಾರವಾಡ, ಅದು ಬಿಟ್ರೆ ಬೆಳಗಾವಿ, ಅವೆಲ್ಲ 200-500 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾರೆ. ನಮ್ಮಲ್ಲಿ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತ ಇತಿಹಾಸ ಇದೆ. ಆದರೆ ಯಾಕೆಪ್ಪ ಇಲ್ಲಿ ಮುಂಗಾರಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಆಲೂಗಡ್ಡೆನ ಬೆಳೀತಾ ಬರ್ತಾ ಇದಾರೆ ಅಂದ್ರೆ ಮಳೆಯಾಶ್ರಿತ ಬೆಳೆಯಾಗಿ ಬೆಳೀತಿದ್ದಾರೆ. ಮಳೆಯಾಶ್ರಯದಲ್ಲಿ ಬೆಳ್ಕೊಂಡು ಬರ್ತಾ ಇದಾರೆ ಇದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡದಂತೆ ಸಮಾನಾಂತರವಾಗಿ ಮಳೆ ಆಗ್ತಾ ಇಲ್ಲ. ಒಂದು ಬಾರಿ 15 ದಿವಸ ಮಳೆ ಬರಲ್ಲ, ಒಂದು ತಿಂಗಳು ಮಳೆ ಬರುವುದಿಲ್ಲ. ಅಂತ ಸಂದರ್ಭದಲ್ಲಿ ಇಳುವರಿ ಇಳುಮುಖವಾಗ್ತದೆ. ಈಗ ಅದಕ್ಕೇನೆ ಸರಾಸರಿ ಇಳುವರಿ ಹಾಸನದ್ದು 4-5 ಟನ್ ಇದೆ ಅಷ್ಟೇ. ಓಹೋಹೋ. ಮುಂಗಾರು ಹಂಗಾಮಿನಲ್ಲಿ ಇದೇ ಆಲೂಗಡ್ಡೆ ಬೆಳೆಯನ್ನ ಹಿಂಗಾರು ಹಂಗಾಮಿನಲ್ಲಿ ಬೆಳೆದ್ರೆ ಖಂಡಿತವಾಗಿ 1 ಪಟ್ಟು ಇಳುವರಿ ಜಾಸ್ತಿಯನ್ನು ಪಡೆಯಬಹುದು. 8-10 ಟನ್ ಅಷ್ಟು ಇಳುವರಿ ಪಡೆಯುವಂತ. ಯಾಕೆಂದ್ರೆ ಇದು ಒಂದು ಶೀತವಲಯ ಬೆಳೆ, ಇದು ತಂಪು ವಾತಾವರಣ ಬಯಸುವಂತ ಬೆಳೆ. ಇದಕ್ಕೆ ಬಹಳ ಸೂಕ್ತವಾದಂತ ಕಾಲ ಅಂದ್ರೆ ಚಳಿಗಾಲ ಅಥವಾ ಹಿಂಗಾರು ಅಂತ ಹೇಳ್ತೀವಿ. ಹಿಂಗಾರು ಅದು ನನ್ನ ಹಾಸನದಲ್ಲಿ ಕಂಡಂತೆ ರೈತರು ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಕೆಲವರು ಜನವರಿಲಿ ಹಾಕುವಂತದ್ದು ನಾನು ನೋಡಿದ್ದೇನೆ. ಅಂದ್ರೆ ಅವಧಿ ಬಿತ್ತನೆ ಮಾಡುವಂತ ಅವಧಿ ತುಂಬಾ ಚಳಿಗಾಲದಲ್ಲಿ ಬಹಳ ದಿನ ಮಾಡ್ತಾರೆ, 4 ತಿಂಗಳ ಕಾಲ ಕನಿಷ್ಠ ಮಾಡ್ತಾರೆ. ಆದ್ರೆ ನೀವು ಮಳೆಗಾಲದ ಬೆಳೆಗೆ ಅಥವಾ ಏನು ನಾವು ಮುಂಗಾರು ಹಂಗಾಮ ಅಂತ ಹೇಳ್ತೀವಿ ಅಲ್ಲಿ 1-2 ತಿಂಗಳಿಗೆ ಕೊನೆ ಆಗ್ತದೆ. ತದನಂತರ ನಾವು ಬಿತ್ತನೆ ಮಾಡಿದ್ರೆ ಆ ಬೆಳೆ ನಮಗೆ ಇಳುವರಿ ಕಡಿಮೆ ಕುಂಠಿತವಾಗೋದು, ರೋಗಗಳಿಗೆ ಬೆಳೆ ಬಹುಬೇಗನೆ ತುತ್ತಾಗುವಂಥದ್ದು ಜಾಸ್ತಿ ಇರುತ್ತೆ ಮಳೆ ಜಾಸ್ತಿ ಆದಾಗ. ಅದಕ್ಕೆ ಈ ಒಂದು ಹಿಂಗಾರು ಹಂಗಾಮನೆ ಬಹಳ ಸೂಕ್ತ, ನಮ್ಗೆ ಹೆಚ್ಚು ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು. ಗೆಡ್ಡೆಗಳು ಚೆನ್ನಾಗಿ ಬರ್ತದೆ, ಗೆಡ್ಡೆಗಳು ಆಕಾರ ಚೆನ್ನಾಗಿರುತ್ತೆ, ಆಮೇಲೆ ಆ ಸಿಪ್ಪೆಯ ಬಣ್ಣ ಬಹಳ ಮೃದುವಾಗಿರ್ತದೆ, ಆಮೇಲೆ ತುಂಬಾ ಆಕರ್ಷಣೆಯ ಬಣ್ಣ ಬರ್ತದೆ, ಆ ಚಳಿಗೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಣ್ಣಿನ ಉಷ್ಣಾಂಶ 18 ಕಡಿಮೆ ಇರಬೇಕು ರಾತ್ರಿ. ಆ ಒಂದು ಉಷ್ಣಾಂಶ ನಾವು ಚಳಿಗಾಲದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಹೌದು, ಆದ್ರೆ ನಾವು ಮುಂಗಾರಲ್ಲಿ ಬಹಳಷ್ಟು ಸಾರಿ ನಾವು ಬಿಸಿಲು ಜಾಸ್ತಿ ಆದಾಗ ಮಣ್ಣಿನಲ್ಲಿ ಉಷ್ಣಾಂಶ ಏರಿದಾಗ ನಮ್ಗೆ ಆ ಒಂದು ಗೆಡ್ಡೆಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ರೆ ಹಿಂಗಾರಲ್ಲಿ ಗೆಡ್ಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮೃದುವಾಗಿ ಚೆನ್ನಾಗಿ ಬೆಳೀತವೆ, ಅಭಿವೃದ್ಧಿ ಆಗ್ತವೆ. ಒಂದು ಅದಕ್ಕೆ ಇಳುವರಿ ಜಾಸ್ತಿ ನಮಗೆ ಹಿಂಗಾರು ಹಂಗಾಮಿನಲ್ಲಿ, ಅದು ಉತ್ತಮ ಕಾಲ ಅಂತ ಹೇಳ್ತೀವಿ. ಸಾಧ್ಯವಾದಷ್ಟು ರೈತರು ಬಂದವರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಬಹಳ ಸೂಕ್ತ. ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಾವು ಕಟಾವು ಮಾಡ್ಕೊಂಡು ಕೊಯ್ಲು ಮಾಡ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ತುಂಬಾ ನಾವು ಕೊನೆಗೆ ಹೋಗ್ಬಾರ್ದು, ಅಂದ್ರೆ ಜನವರಿ ತಿಂಗಳಲ್ಲಿ ಮಾಡಿದ್ರೆ ಏನಾಗುತ್ತೆ, ಮಾರ್ಚ್ ಏಪ್ರಿಲ್ ಬಂದ್ಬಿಡುತ್ತೆ. ಹೌದು, ಜನವರಿಲೇನೆ 15 ನಂತರ ಸಾಮಾನ್ಯವಾಗಿ ಇಲ್ಲಿ ಉಷ್ಣಾಂಶ ಏರುತ್ತೆ. ಸಂಕ್ರಾಂತಿ ಹಬ್ಬದ ನಂತರ ಉಷ್ಣಾಂಶ ಏರೋದು ಜಾಸ್ತಿ, ಸಾಮಾನ್ಯ ಸರ್ವಸಾಮಾನ್ಯ. ಅಂತ ಹೋಗಿ ನಮ್ಗೆ ಒಂದು ಬಿತ್ತನೆ ಮಾಡಿದ ಒಂದು ತಿಂಗಳಾದ್ಮೇಲೆ ಉಷ್ಣಾಂಶ ಏರಿದಾಗ ಆ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನು ಬಿಳಿ ಬೇರುಗಳು ಅಂತ ಹೇಳ್ತೀವಿ, ಬಿಳಿ ಬೇರುಗಳ ಒಂದು ಬೆಳವಣಿಗೆ ತುಂಬಾ ಕಡಿಮೆ ಆಗ್ತದೆ. ಅಂತ ಒಂದು ಬೆಳೆಯಲ್ಲಿ ಬರೀ ಕೇವಲ 1-2 ಗೆಡ್ಡೆಗಳು ಮಾತ್ರ ನೋಡಬಹುದು. ಅದಕ್ಕೆ ಸೂಕ್ತ ಸಮಯ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಾಡಬೇಕು, ಅದರಿಂದ ಉತ್ತಮವಾದಂತಹ ಫಲವನ್ನ ಅಥವಾ ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು ಕೊನೆಯಲ್ಲಿ. ಇದು ಸೂಕ್ತವಾದಂತದ್ದು. ಆಮೇಲೆ ಮುಖ್ಯವಾಗಿ ರೋಗಗಳ ಸಮಸ್ಯೆ ಇರುವುದಿಲ್ಲ ಹಿಂಗಾರಲ್ಲಿ. ಈ ಬೆಳೆಗೆ ಯಾಗಪ್ಪ ಸೂಕ್ತ ಅಂದ್ರೆ ಹಗಲು ಒಳ್ಳೆ ಮಿತವಾದ ಒಂದು ಉಷ್ಣಾಂಶ ಇರ್ತದೆ, 24-25 ಡಿಗ್ರಿ, ರಾತ್ರಿ 18 ಡಿಗ್ರಿ ಇರ್ತದೆ. ಇದು ಬಹಳ ಏಳಿ ಮಾಡಿಸಿದಂತ ಒಂದು ಏನು ಉಷ್ಣಾಂಶ ಮತ್ತು ವಾತಾವರಣ, ಒಳ್ಳೆ ವಾತಾವರಣ ಅಂತ ಹೇಳ್ತೀವಿ. ಈ ವಾತಾವರಣದಲ್ಲಿ ಗೆಡ್ಡೆಗಳು ಚೆನ್ನಾಗಿ ಬಿಡುತ್ತೆ, ಗೆಡ್ಡೆ ದಪ್ಪನು ಚೆನ್ನಾಗುತ್ತೆ, ಗುಣಮಟ್ಟದ ಫಸಲನ್ನ ನಾವು ಕೊಯ್ಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇದು ಸೂಕ್ತವಾದಂತದ್ದು. ಯಾಕೆಂದ್ರೆ ಈಗ ನಾವು ಉತ್ತರ ಪ್ರದೇಶ ಮತ್ತೆ ಶಿಮ್ಲಾ ಈ ಕಡೆ ಎಲ್ಲಾನು ಅವರು ಆಲೂಗಡ್ಡೆ ಬೆಳೆಯುವಂತದ್ದೇ ಈ ಒಂದು ಇದೇ ಸಂದರ್ಭದಲ್ಲಿ, ಅವರು ಇನ್ನೊಂದು ಮಳೆಗಾಲದಲ್ಲಿ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮಲ್ಲಿ ತದ್ವಿರುದ್ಧ, ಮುಂಗಾರಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳಿತೀವಿ, ಹಿಂಗಾರಲ್ಲಿ ನಾವು ಕಡಿಮೆ ಪ್ರದೇಶದಲ್ಲಿ ಬೆಳಿತೀವಿ. ಇಲ್ಲಿ ಹಾಸನದಲ್ಲಿ 5,000 ಹೆಕ್ಟೇರ್ ಪ್ರದೇಶದ ಒಳಗಡೆ ನಾವು ಹಿಂಗಾರಲ್ಲಿ ಬೆಳಿತೀವಿ. ಆದ್ರೆ ಇದರ ಪ್ರದೇಶ ಜಾಸ್ತಿ ಆಗ್ಬೇಕು. ಯಾಕೆಂದ್ರೆ ಇವತ್ತು ನಾವು ಹೊಸ ತಂತ್ರಜ್ಞಾನವನ್ನ ಕಂಡಿದ್ದೇವೆ, ಬೀಜೋತ್ಪಾದನೆ ಮಾಡಬೇಕು, ಸಸಿಗಳನ್ನ ಬಳಸಿ ಆಲೂಗಡ್ಡೆ ಸಸಿಗಳನ್ನ ಬಿಡಿಕಾಂಡ ಸಸಿಗಳನ್ನ ಬಳಸಿ ಬೀಜೋತ್ಪಾದನೆ ಮಾಡಬೇಕು. ಆಸಕ್ತ ರೈತರು ಮುಂದಿನ ದಿನಗಳಲ್ಲಿ ಈ ಹಿಂಗಾರು ಹಂಗಾಮಿನಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಆಲೂಗಡ್ಡೆನ ಹಾಕಬೇಕು. ಹಾಕಿ ಬೆಳೆದ್ರೆ ನಮಗೆ ಉತ್ತಮವಾದಂತ ಇಳುವರಿ ಬರ್ತದೆ, ನಮಗೆ ರೋಗದ ಸಮಸ್ಯೆ ಇಲ್ಲ, ಅಂಗಮಾರಿ ರೋಗ ಬರೋದಿಲ್ಲ, ಹೆಚ್ಚಿನ ಅಂಗಮಾರಿ ರೋಗ ಬರುವುದಿಲ್ಲ, ಹೆಚ್ಚಿನ ಔಷಧಿ ಹೊಡೆಯುವಂತದ್ದು ಅವಶ್ಯಕತೆ ಇಲ್ಲ, ಆಮೇಲೆ ಇಳುವರಿನೂ ಜಾಸ್ತಿ ಬರುತ್ತೆ. ಈ ಎರಡೂ ಕಾಲಗಳನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಅದರಲ್ಲಿ ಹಿಂಗಾರು ಹಂಗಾಮಿನ ಒಂದು ಉತ್ತಮ ರೀತಿಯಲ್ಲಿ ಅದನ್ನ ವಾತಾವರಣವನ್ನು ಉಪಯೋಗಿಸಿಕೊಂಡು ನಾವು ಬಿತ್ತನೆ ಗಡ್ಡೆಗಳನ್ನು ಸಹ ಬೆಳಿಬಹುದು, ಮತ್ತೆ ತಿನ್ಲಿಕ್ಕೆ ಆಲೂಗಡ್ಡೆನೂ ನಾವು ಉತ್ಪಾದನೆ ಮಾಡಬಹುದು, ಉತ್ಪಾದನೆಯನ್ನು ಮಾಡಬಹುದು, ಪ್ರದೇಶ ಜಾಸ್ತಿ ಮಾಡ್ಕೋಬೇಕು. ಆದರೆ ರೈತರಿಗೆ ಒಂದು ಸಂರಕ್ಷಿತ ನೀರಾವರಿ ವ್ಯವಸ್ಥೆ ಇರಬೇಕು. ಸಂರಕ್ಷಿತ ನೀರಾವರಿ ವ್ಯವಸ್ಥೆ ಇಲ್ಲ ಅಂದ್ರೆ ಹಿಂಗಾರು ಹಂಗಾಮಿನಲ್ಲಿ ಬೆಳಿಲಿಕ್ಕೆ ಆಗಲ್ಲ. ನೀರಾವರಿ ಬೇಕಾಗ್ತದೆ, ಹನಿ ನೀರಾವರಿ ಆದ್ರೂ ಅಳವಡಿಸ್ಕೋಬೇಕು. ನಾವು ಸಾಲು ಪದ್ಧತಿಯಲ್ಲಿ ನೀರನ್ನು ಆರಿಸೋದಕ್ಕೆ ಜಾಸ್ತಿ ಆಗುತ್ತೆ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇದರ ಬದಲಿಗೆ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಬೆಳೆಯನ್ನು ಉತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದಂತಹ ಆಲೂಗಡ್ಡೆ ಯಾವಾಗ ಕೊಯ್ಲಿಗೆ ಸಿದ್ಧ ಆಗುತ್ತೆ, ಇದು ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ಹೇಳಿ ನಾವು ಗೊತ್ತು ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಇದು ಸಾಮಾನ್ಯವಾಗಿ ಆಲೂಗಡ್ಡೆ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ, ಇದು 3 ಅವಧಿಯ ಬೆಳೆ. 3 ಅಂದ್ರೆ 90 ದಿವಸದಿಂದ, ಕೆಲವೊಂದು ತಳಿಗಳು 75 ಕೊಯ್ಲಿಗೆ ಬರ್ತದೆ. 75 ದಿವಸದಿಂದ 120 ತನಕ ಇದರ ಕೊಯ್ಲು ಕೊಯ್ಲು ಮಾಡಬಹುದು. ಇದು ತಳಿಗಳಿಗೆ ಅನುಗುಣವಾಗಿ ಮಾಡ್ಕೋಬೇಕು. ಉದಾಹರಣೆಗೆ ಕುಫ್ರಿ ಸೂರ್ಯ ಅಂತ ತಳಿ ಇದೆ, ಆ ಕುಫ್ರಿ ಸೂರ್ಯ ಅನ್ನೋದ ತಳಿಯನ್ನ ಕೇವಲ 75 ನಾವು ಅವಧಿಯಲ್ಲಿ ನಾವು ಕೊಯ್ಲನ್ನ ಮಾಡಬಹುದು. ಇನ್ನು ಜ್ಯೋತಿ ತಳಿ 90-95 ಮಾಡಬೇಕು. ಅದೇ ರೀತಿಯಾಗಿ ಹಿಮಾಲಿನಿ ತಳಿ, ಕುಫ್ರಿ ಹಿಮಾಲಿನಿ ತಳಿ ಅಂತ ಹೇಳಿದ್ರೆ ಇದು ಒಂದು ಅಂಗಮಾರಿ ರೋಗ ನಿರೋಧಕ ಶಕ್ತಿ ಇರುವಂತ ತಳಿ, ಈ ತಳಿಯನ್ನು 95-100 ನಾವು ಕೊಯ್ಲನ್ನ ಮಾಡಬಹುದು. ಹಾಗೆ ಕುಫ್ರಿ ಲೀಮಾ ಅಂತ ಇದೆ, ಅದು 110-120 ತನಕ ಅವಧಿ ತನಕ ನಾವು ಭೂಮಿಯಲ್ಲಿ ಬಿಟ್ಟು ನಾವು ಒಂದು ಕೊಯ್ಲು ಮಾಡಬಹುದು. ಯಾಕೆಂದ್ರೆ ಅಷ್ಟೊಂದು ಇಳುವರಿ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಕರಣ್ ಅಂತೇಳಿ ಅದು 100 ತಳಿ. ಇಂಥ ಒಂದು ತಳಿಗಳ ಅನುಗುಣವಾಗಿ ಅವುಗಳ ಅವಧಿಯ ಆಧಾರದ ಮೇಲೆ ನಾವು ಕೊಯ್ಲನ್ನು ಮಾಡಬೇಕಾಗ್ತದೆ. ಆದ್ರೆ ಒಂದು ತಿಳ್ಕೋಬೇಕು ರೈತ ಬಾಂಧವರು, ನಾವು ಯಾವುದೇ ಈಗ ಕುಫ್ರಿ ಜ್ಯೋತಿನೇ ಇರಬಹುದು ತಳಿ, ಇದು ಬಹುದಿನಗಳಿಂದ ಬಹಳ ವರ್ಷಗಳಿಂದ ನಾವು ಈ ತಳಿಗಳನ್ನ ಬೆಳೀತಾ ಇದ್ದೀವಿ. ಈಗಲೂ ನಾವು ನೋಡ್ತಾ ಇದೀವಿ ಹಾಸನದಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಇದೆ ಅಂದಾಗ ರೈತರು ಏನ್ ಮಾಡ್ತಾರೆ, ಈಗ ಅದು ಅವಧಿ ಬಂದು 90 ದಿವಸ, ಕೆಲವೊಮ್ಮೆ ರೈತರು 75-80 ದಿವಸಕ್ಕೆ ಅದನ್ನ ಕೊಯ್ಲು ಮಾಡಿ ಮಾರಾಟ ಮಾಡುವಂಥದ್ದು. ಆದರೆ ಅಭಿವೃದ್ಧಿ ಆಗುವುದು ಬಲಿಯುವಂತ ಹಂತ ಈ ಆಲೂಗಡ್ಡೆ 70-90 ದಿವಸನೇ. ಕೊನೆಯ ದಿನಗಳಲ್ಲಿ ಬಹುಶಃ ನಾವೆಲ್ಲ ನೋಡಿದೀವಿ 75-80 ದಿವಸಕ್ಕೆ ಹೋದಾಗ ಈ ಎಲ್ಲ ಏನು ಹಸಿರು ಅಂಶ ಏನಿದೆ ಎಲೆಗಳು ಕಾಂಡಗಳು ಹಳದಿ ಬಣ್ಣಕ್ಕೆ ತಿರುಗ್ತದೆ, ಅದು ಹಳದಿ ಬಣ್ಣಕ್ಕೆ ತಿರ್ಕೊಂಡು ಎಲ್ಲ ಮಣ್ಣಿನ ಮೇಲೆ ಉರುಳ್ಕೊಳ್ತದೆ, ಎಲೆಗಳು ಕಾಂಡಗಳು ಉರುಳ್ಕೊಂಡು ಅದರಲ್ಲಿರುವಂತಹ ಪೋಷಕಾಂಶಗಳು ಸಂಪೂರ್ಣವಾಗಿ ಗೆಡ್ಡೆಗಿಳಿಯುತ್ತೆ. ಆಗ ಆ ಅವಧಿನಲ್ಲಿ ಗೆಡ್ಡೆಗಳು ಬಹಳ ವೇಗವಾಗಿ ಬಲಿತವೆ, ಅಂದ್ರೆ ದಪ್ಪನು ಗಾತ್ರನೂ ಆಗ್ತದೆ, ಜೊತೆಗೆ ಸಿಪ್ಪೆ ಚೆನ್ನಾಗಿ ಬಲಿಯುತ್ತೆ. ಅಂತ ಸಮಯದಲ್ಲಿ ನಾವು ಅದನ್ನ ಡಿಸ್ಟರ್ಬ್ ಮಾಡ್ತೀವಿ. ಆ ಹಂತದಲ್ಲಿ ನಾವು ಗೆಡ್ಡೆ ಗಾತ್ರನು ಕಡಿಮೆ ಇರ್ತದೆ, 80 ದಿವಸದಲ್ಲಿ ಧಾರಣೆ ಇದೆ ಅಗದು ಬಿಡ್ತಾರೆ, ಅವಾಗ ಸಿಪ್ಪೆನೂ ಬೇಗ ಸುಲಿದೋಗುತ್ತೆ, ಜೊತೆಗೆ ಅಂತ ಗೆಡ್ಡೆಗಳನ್ನ ಬಹುದಿನಗಳ ಕಾಲ ಶೇಖರಣೆ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಆ ಗೆಡ್ಡೆಗಳನ್ನ ನಾವು ತಿನ್ಲಿಕ್ಕೆ ಬೇಗ ಮಾರಾಟ ಮಾಡ್ಬೇಕಾಗ್ತದೆ, ಯಾವುದೇ ಶೇಖರಣೆ ಮಾಡಿ ಮತ್ತೆ ಮಾರಾಟ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಇಳುವರಿನೂ ಕುಂಠಿತವಾಗ್ತದೆ, ಆಮೇಲೆ ರೋಗಕ್ಕೆ ಬಹುಬೇಗನೆ ತುತ್ತಾಗ್ತದೆ. ಅಂತ ಗೆಡ್ಡೆಗಳು ರೋಗಕ್ಕೆ ಅಂದ್ರೆ ಆ ಶೇಖರಣೆಯಲ್ಲಿಟ್ಟಾಗ ಕೊಳೆಯುತ್ತೆ ಬೇಗ, ತೇವಾಂಶ ಜಾಸ್ತಿ ಇರುತ್ತೆ, ಸಿಪ್ಪೆ ಬಲ್ತಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಅವು ಕೊಳಿಲಿಕ್ಕೆ ಪ್ರಾರಂಭ ಆಗ್ತವೆ. ಅದಕ್ಕೆ ಏನು ಈ ದೀರ್ಘಾವಧಿ ಅಲ್ಪಾವಧಿ ಮಧ್ಯಮಾವಧಿ ತಳಿಗಳಂತಿದೆ, ಅದನ್ನ ನಾವು ಅರ್ಥಕೊಂಡು ಅಷ್ಟು ದಿನಗಳ ಕಾಲ ನಾವು ಆ ಅವಧಿಯಲ್ಲಿ ನಾವು ಸಂಪೂರ್ಣವಾಗಿ ಬಲಿಲಿಕ್ಕೆ ಬಿಡಬೇಕು. ತದನಂತರ ನಾವು ಕೊಯ್ಲು ಮಾಡಿದಾಗ ನಮಗೆ ಖಂಡಿತ ವೈಜ್ಞಾನಿಕವಾಗಿ ಕೊಯ್ಲು ಮಾಡಿದಾಗ ಅದರ ಸಂಪೂರ್ಣ ಅವಧಿ ಮುಗಿದ್ಮೇಲೆ ನಮ್ಗೆ ಹೆಚ್ಚಿನ ನಿರೀಕ್ಷೆ ಗರಿಷ್ಠ ಮಟ್ಟದ ಅದು ತಳಿಗಿರುವಂತಹ ಸಾಮರ್ಥ್ಯ ಏನಿದೆ ಅಷ್ಟು ಇಳುವರಿನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನಾವೆಲ್ಲನೂ ಅರ್ಥ ಮಾಡ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಆಮೇಲೆ ಆ ಬಲಿಯುವ ಹಂತದಲ್ಲಿ ಆ ಸಂಪೂರ್ಣವಾಗಿ ಬಲಿತಂತ ಒಂದು ಏನು ಈಗ ಉದಾಹರಣೆಗೆ ಕುಫ್ರಿ ಜ್ಯೋತಿ ತಳಿ ಅಂತ ಇಟ್ಕೊಳ್ಳೋಣ, ಅದು 90-95 ದಿವಸ ಅವಧಿನಲ್ಲಿ ಮಾಡಬೇಕು. ಬಹಳ ಜನ ಅದನ್ನ ನೋಡಿದ್ದೇನೆ 80 ದಿವಸದಲ್ಲಿ ಕೊಯ್ಲು ಮಾಡ್ತಾರೆ, ಅದು 10 ದಿವಸ ಇದೆಯಲ್ಲ, 10 ದಿವಸ ನಾವು ಕೊನೆ ಹಂತದಲ್ಲಿ ಸರಾಸರಿ 1 ಟನ್ 1.5 ಟನ್ ಅಷ್ಟು ಇಳುವರಿ ಹೆಚ್ಚುವರಿ ಆಗ್ತದೆ ಒಂದು 10 ದಿವಸ ಬಿಟ್ರೆ. ಆದ್ರೆ ಒಂದೊಂದ್ಸಾರಿ ಮಾರುಕಟ್ಟೆ ಧಾರಣೆ ಇದ್ದಾಗ ಕೊಯ್ಲು ಮಾಡುವಂತದ್ದು ಇದು, ಕೆಲವೊಂದ್ಸಾರಿ ಮಳೆ ಬಂದಿದೆಯಪ್ಪ ಕೊಯ್ಲು ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದುವಾಗಿದೆ ಅಂತಾನು ಕೊಯ್ಲು ಮಾಡ್ತಾರೆ. ಇದು ಒಂದ್ ಸ್ವಲ್ಪ ವೈಜ್ಞಾನಿಕತೆಗಳನ್ನ ಸ್ವಲ್ಪ ಗಮನ ಹರಿಸಿ ಆ ಕಡೆ ನಾವು ಕೊಯ್ಲು ಮಾಡ್ಬೇಕಾಗ್ತದೆ, ಬಹಳ ಮುಖ್ಯವಾದ ಅಂತ. ಈಗ ತುಂಬಾ ಜನಕ್ಕೆ ಯಾವ ತಳಿ ಹಾಕಿದ್ವಿ ನಾವು ಅಂತೇಳಿ ಗೊತ್ತಿರೋದಿಲ್ಲ, ಇದು ಒಂದು. ಎರಡನೇದಾಗಿ ಈ ಲೆಕ್ಕ ಇಡಂತದ್ದು ದಿವಸಗಳನ್ನ ನೆನಪಿಟ್ಕೊಳ್ಳೋಂಥದ್ದು ಅದು ಕೂಡ ನಮ್ಮಲ್ಲಿ ಒಂದಷ್ಟು ಕಡಿಮೆನೆ ಅಂತ ಹೇಳ್ಬಹುದು. ಈ ನಿಟ್ಟಿನಲ್ಲಿ ಹದವಾಗಿ ಬಂದಿದೆ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋದು ಹೆಂಗೆ ಆಲೂಗಡ್ಡೆನ? ಈಗ ತಳಿಗಳ ಬಗ್ಗೆ ಕುಫ್ರಿ ಜ್ಯೋತಿ ತಳಿನ ಯಾರು ಗೆಡ್ಡೆ ನೋಡಿದ್ರೆ ಹೇಳ್ಬಿಡ್ತಾರೆ, ಅದು ಒಂದು ಸ್ವಲ್ಪ ಮೊಟ್ಟೆ ಆಕಾರದಲ್ಲಿ ಇರ್ತದೆ. ಅದೇ ನೀವು ಕುಫ್ರಿ ಹಿಮಾಲಿನಿ ತಳಿ ಇದೆಯಲ್ಲ, ಸ್ವಲ್ಪ ಏನು ಚಪ್ಪಟೆ ಉದ್ದ ಇರ್ತದೆ ಸ್ವಲ್ಪ. ಅದೇ ರೀತಿಯಾಗಿ ಕುಫ್ರಿ ಸೂರ್ಯನು ಅಷ್ಟೇ ಬಹಳ ಉದ್ದ ಇರುತ್ತೆ ರೌಂಡ್ ಶೇಪ್ ಅಲ್ಲಿ ಇರ್ತದೆ ಉದ್ದ. ಅದನ್ನ ನೋಡಿ ಅರ್ಥ ಮಾಡ್ಕೋಬಹುದು, ಗೆಡ್ಡೆ ನೋಡಿದ ತಕ್ಷಣ ಹೇಳ್ಬೋದು ಯಾವ ತಳಿ ಅಂತ. ಈಗ ಯಾಕೆಂದ್ರೆ ಹೆಚ್ಚಿನ ತಳಿಗಳೇನಿಲ್ಲ, ಜ್ಯೋತಿ ಒಂದಿದೆ ಹಿಮಾಲಿನಿ ಒಂದಿದೆ, ಅಲ್ಲಿ ಸೂರ್ಯ ತಳಿನೇ ಹೆಚ್ಚಾಗಿ ಬೆಳೀತಾ ಇಲ್ಲ, ಇವೆರಡೇ ತಳಿಗಳಿರೋದ್ರಿಂದ ಗೆಡ್ಡೆ ನೋಡಿ ಗುರುತಿಸಬಹುದಾಗಿದೆ, ಏನು ಕಷ್ಟ ಏನಿಲ್ಲ. ಅಥವಾ ಬಣ್ಣ ಅದನ್ನ ನೋಡಿ ಗುರುತು ಮಾಡಬಹುದು ಈಗ ಚೆನ್ನಾಗಿ ಬಂದಿದ ಕೇಳಬಹುದು ಅಂತ ಹೇಳಿ. ಅದನ್ನ ಯಾವ ರೀತಿಯಾಗಿ ಇದು ಮಾಡಬಹುದಪ್ಪ ಅಂದ್ರೆ ಈ ಮಣ್ಣು ಬಿರುಕು ಬಿಟ್ಟಿರುತ್ತೆ, ಅವಧಿ ನೋಡಬಹುದು, ಸಂಪೂರ್ಣವಾಗಿ ಬೆಳೆ ಹಳದಿ ಬಣ್ಣಕ್ಕೆ 70-75 ದಿವಸಕ್ಕೆ ಹಳದಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೋಗ್ತಾ ಒಂದು ವಾರ 10 ದಿವಸ ಅವಧಿನಲ್ಲಿ ಸಂಪೂರ್ಣವಾಗಿ ಹಳದಿಯಾಗಿ ಅದರ ರೆಂಬೆಗಳು ಮಣ್ಣಿಗೆ ಎಲ್ಲ ಉಳ್ಕೊಳ್ತದೆ, ಅದರಲ್ಲಿರುವಂತ ಸೊಪ್ಪಿನ ಅಂಶ ಏನಿದೆ ಹಸಿರಂಶ ಅಥವಾ ಅದು ಬಣ್ಣ ಸಂಪೂರ್ಣವಾಗಿ ಹೋಗಿ ಒಣಗ್ತಾ ಹೋಗ್ತಾ ಕಂದು ಬಣ್ಣಕ್ಕೆ ತಿರುಗಿಬಿಡ್ತದೆ, ಕಂದು ಬಣ್ಣಕ್ಕೆ ತಿರುಗಿದೆ ಅಂದ್ರೆ ಅದನ್ನ ನಮ್ಗೆ ಗೊತ್ತಾಗುತ್ತೆ, ಜೊತೆಗೆ ಕೊಯ್ಲಿಗೆ ಬಂದಿದೆ ಅಂತ ಅದೇನೆ ಅಂತ. ಅದು ಎಲ್ಲ ಒಣಗಿ ಗಿಡ ಬಿದ್ದಾಗ ಅದು ಕಂದು ಬಣ್ಣಕ್ಕೆ ತಿರುಗಿದಾಗ ಅದು ಬಹಳ ಸಂದಿಗ್ಧ ಸ್ಥಿತಿ, ಆ ಸ್ಥಿತಿನಲ್ಲಿ ನಾವು ಕೊಯ್ಲು ಮಾಡಬಹುದು. ಎರಡನೇದಾಗಿ ಮಣ್ಣು ಬಹಳಷ್ಟು ಒಡೆದಿರುತ್ತೆ, ಅವನು ಕ್ರಾಕ್ಸ್ ಅಂತ ಹೇಳ್ತೀವಿ, ಬಿರುಕು ಬಿಟ್ಟಿರುತ್ತೆ, ಆ ಬಿರುಕುಗಳು ನೋಡಿ ಹೇಳಬಹುದು ಗೆಡ್ಡೆ ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಅಂತ ಸಂದರ್ಭ ಅದು ಬಹಳ ಡೇಂಜರ್, ಬಿರುಕು ಬಿಟ್ಟಾಗ ನಾವು ಖಂಡಿತ ಗೆಡ್ಡೆ ಕೊರಕದ ಚಿಟ್ಟೆ ಸಮಸ್ಯೆ ಜಾಸ್ತಿ ಆಗ್ತದೆ, ನಾವು ಬಿಡಬಾರ್ದು. ಅಂದ್ರೆ ಅದೊಂದು ಸೂಚನೆ, ಓ ಗೆಡ್ಡೆ ಚೆನ್ನಾಗಿ ಬಂದಿದೆಯಪ್ಪ ಅಂತ ಗೊತ್ತಾಗುತ್ತೆ ರೈತರಿಗೆ, ಓ ಚೆನ್ನಾಗಿ ಗೆಡ್ಡೆ ಬಂದಿದೆ ಮಣ್ಣೆಲ್ಲ ಬೆರಕ್ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಕಾಶ ಕೊಡ್ಬಾರ್ದು ಬಹಳ ದಿನ, ಇಲ್ಲಾಂದ್ರೆ ಚಿಟ್ಟೆ ಬಂದು ಮೊಟ್ಟೆ ಇಟ್ಬಿಡ್ತದೆ ಅದ್ರ ಮೇಲೆ ಗೆಡ್ಡೆ ಮೇಲೆ, ಅದು ಬಹಳ ನಷ್ಟ ಆಗ್ತದೆ ನಮ್ಗೆ. ಅದು ಒಂದು ಎರಡನೇ ಚಿಹ್ನೆ. ಅದನ್ನ ನೋಡ್ಬಿಟ್ಟು ಗೆಡ್ಡೆ ತೆಗೆದಾಗ ಖಂಡಿತ ಸಂಪೂರ್ಣವಾಗಿ ಬಲ್ತಿರ್ತದೆ. 90-95 ದಿವಸ ಅವಧಿ ಆದ್ಮೇಲೆ ಅದನ್ನ ಕೊಯ್ಲು ಮಾಡಬೇಕು. ಕೊಯ್ಲು ಮಾಡಕ್ ಮುಂಚೆ ಕನಿಷ್ಠ 1 ವಾರ ನೀರನ್ನ ತಡೆಹಿಡಿಬೇಕು. ಆಯಿಸ್ಬಾರ್ದು ಸ್ವಲ್ಪ ನೀರು, ಅದು ಆಯಿಸ್ತಿದ್ರೆ ಆ ಸಿಪ್ಪೆ ಬಲಿತೈತೆ. ನೀರೇ ಬಿಟ್ಕೊಂಡಿದ್ರೆ ಸಿಪ್ಪೆ ಬಲಿಯೋದಿಲ್ಲ. ಸತತವಾಗಿ ತೇವಾಂಶ ಇಟ್ಕೊಂಡು ನೀರು ಜಾಸ್ತಿ ಕೊಡ್ತಾ ಬಂದ್ರೆ ಆ ಸಿಪ್ಪೆ ಬಲಿಯೋದಿಲ್ಲ. ಅದಕ್ಕೆ ನೀರನ್ನ ತಡೆ ಹಿಡಿದಾಗ 1 ವಾರ ಅಥವಾ 10 ದಿವಸ ಕಾಲ, 10 ದಿವಸ ಅಂತ ಹೇಳ್ತೀವಿ ವೈಜ್ಞಾನಿಕವಾಗಿ, 10 ದಿವಸ ತಡೆ ಹಿಡಿದಾಗ ಆ ನೀರಿಲ್ಲದೆ ಆ ಚರ್ಮ ಏನು ಆ ಸಿಪ್ಪೆ ಸಿಪ್ಪೆ ಸಂಪೂರ್ಣವಾಗಿ ಬಲಿತದೆ. ಅದಾದ ನಂತರ ನೀರನ್ನ ಕೊಟ್ಟು ಮಿತವಾಗಿ ಅದುವಾಗಿ ನಾವು ಅದನ್ನ ಗೆಡ್ಡೆಗಳನ್ನ ತೆಗಿಬೇಕಾಗ್ತದೆ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಎತ್ತುಗಳನ್ನ ಬಳಸಿ ಅದರಿಂದ ಗೆಡ್ಡೆಗಳನ್ನ ಮೇಲಕ್ಕೆ ಬರುವಂತೆ ಉಳುಮೆ ಮಾಡ್ತಾರೆ. ಸಾಧ್ಯವಷ್ಟು ಕೈಯಲ್ಲಿ ಕೀಳ್ತಾರೆ, ಆ ನಂತರ ನೇಗಿಲು ಹೊಡೆದು ಮಾಡ್ತಾರೆ. ಅದರಿಂದ ಸಾಕಷ್ಟು ನಾನು ಗಮನಿಸಿದ್ದೇನೆ, ಈ ಎತ್ತು ತುಳಿಯೋದು, ಹೌದು, ಅದರಲ್ಲಿ ಏನು ನೇಗಿಲು ಗುಳುಕ್ ಸಿಗುವಂತದ್ದು, ಗುಳುಕ್ ಸಿಕ್ಕಿ ಕತ್ತರಿಸಿ ಹೋಗುವಂತದ್ದು, ಬಹಳಷ್ಟು ಲಾಸ್ ಏನು ಕೊಯ್ಲೋತ್ತರ ನಂತರ ಈ ಒಂದು ಲಾಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಹಾರ್ವೆಸ್ಟರ್ಸ್ ಬಂದಿದೆ ಈಗ, ಟ್ರ್ಯಾಕ್ಟರ್ ಡ್ರಾನ್. ಈಗ ಟ್ರ್ಯಾಕ್ಟರ್ ಚಾಲಿತ ಒಂದು ಯಾಂತ್ರೀಕರಣದಿಂದ ನಾವು 1-1.5 ಗಂಟೆಯಲ್ಲಿ 1 ಎಕರೆಯನ್ನ ನಾವು ಅರೆಸ್ಟ್ ಮಾಡಿ ತಗೊಂಡ್ಬರ್ಬೋದು. ಕೊಯ್ಲು ಮಾಡಿದಾದ್ಮೇಲೆ ಕನಿಷ್ಠ 2-3 ದಿವಸ ಅಲ್ಲೇ ಆ ಕ್ಷೇತ್ರಗಳಲ್ಲೇ ಬಿಟ್ಟು ಅದರ ಒಂದು ಏನಾದ್ರೂ ಹುಲ್ಲನ್ನ ಅಥವಾ ಏನಾದ್ರೂ ಅದಕ್ಕೆ ಹೊಚ್ಚಬೇಕಾಗ್ತದೆ. ಅದರ ಮೇಲೆ ಗುಡ್ಡೆ ಹಾಕೋದು ಅಥವಾ ಹೆಂಗ್ ಮಾಡೋದು? ಅಲ್ಲಿ ಒಂದೇ ಕಡೆ ಅಲ್ಲ, ಚಿಕ್ಕದೈತಿ ಅಷ್ಟೇ, ಒಂದ್ 4 ಕೆಜಿ 5 ಕೆಜಿ ಅಷ್ಟು ಹಾಕೊಂಡು ಹೋಗ್ತಾ ಇದ್ದಂತೆ ಅಲ್ಲಿ ಏನ್ ಬರ್ತದೆ ಅದನ್ನ ಒಂದು 3-4 ಕೆಜಿ ಅಷ್ಟು ರಾಶಿ ಹಾಕಿ ಅಲ್ಲೇ ಬಿಡಬೇಕಾಗ್ತದೆ. ಬಿಸಿಲು ಮಾತ್ರ ಬಿಡಬಾರ್ದು. ಬಿಸಿಲು ಬಿದ್ರೆ ಮೇನ್ ಹಸಿರು ಬರುತ್ತೆ, ಹಸಿರಾಗ್ತದೆ. ಹಸಿರು ಏನು 2 ದಿವಸಕ್ಕೆ ಹಸಿರು ವರ್ಣ ತಿರುಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನು ಗ್ರಾಹಕರು ಅದ್ ನೋಡಿದ ತಕ್ಷಣ ಹಸಿರು. ಮಾರುಕಟ್ಟೆಯಲ್ಲಿ ಅಷ್ಟೇ ಹಸಿರು ವರ್ಣ ಸ್ವಲ್ಪ ಬಹುಬೇಗನೆ ಪೀಲ್ ಅಂತ ಏನ್ ಹೇಳ್ತೀವಿ ಅದು ಬೇಗನೆ ಅದು ಫೋಟೋಸಿಂಥೆಸಿಸ್ ಆಗ್ಬಿಟ್ಟು ಹಸಿರಾಗ್ಬಿಡುತ್ತೆ. ಆದ್ರಿಂದ ನಾವು ಎಚ್ಚರಿಕೆ ವಹಿಸಿ ಅದರ ಮೇಲೆ ಹುಲ್ಲಾಗ್ಲಿ ಅಥವಾ ಅದನ್ನೇ ಸೊಪ್ಪನ್ನು ಮುಚ್ಚಬೇಕಾಗ್ತದೆ 1-2-3 ದಿವಸ. ಆಗ ಅದರಲ್ಲಿ ಇರುವಂತ ಹೆಚ್ಚಿನ ತೇವಾಂಶ ಆವಿಯಾಗಿ ಹೊರಗಡೆ ಹೋಗ್ತದೆ ಗೆಡ್ಡೆಯಲ್ಲಿ ಇರುವಂತದ್ದು. ಆಗ ಅದರ ಒಂದು ಸಿಪ್ಪೆ ಬಲಿತೈತೆ, ಸಿಪ್ಪೆ ಬಲಿತು ಬಣ್ಣ ಬರುತ್ತೆ, ಗಟ್ಟಿ ಆಗ್ತದೆ. ಆಗ ನಾವು ಹ್ಯಾಂಡಲ್ ಮಾಡಕ್ ಈಸಿ ಆಗ್ತದೆ, ನಿರ್ವಹಣೆ ಮಾಡ್ಲಿಕ್ಕೆ ಅಂದ್ರೆ ಗಡ್ಡೆ ಎತ್ತುವಾಗ, ವರ್ಗೀಕರಣ ಮಾಡುವಾಗ, ಸಾಗಾಣಿಕೆ ಮಾಡುವಾಗ ಆ ಸಿಪ್ಪೆ ತಡಿತೈತಿ. ಯಾವುದೇ ಒಂದು ಫ್ರಿಕ್ಷನ್, 2 ಗಡ್ಡೆ ಈಗ ಒಂದು ಕುಜ್ಜಿದಾಗ ಗಾಯ ಆಗ್ತದೆ, ಆ ಸಿಪ್ಪೆ ಬಲ್ತಾಗ ಆಗೋದಿಲ್ಲ. ಅದು ಅನುಕೂಲ ಇದೆ, 2-3 ದಿವಸ ಅಲ್ಲಿ ಕ್ಷೇತ್ರದಲ್ಲಿ ಬಿಟ್ಟಾಗ ಸಂಪೂರ್ಣವಾಗಿ ಗಡ್ಡೆ ಬಲಿತದೆ. ಅದರಿಂದ ಹೆಚ್ಚಿನ ಒಂದು ತೇವಾಂಶ ಏನಿರುತ್ತೆ ಗೆಡ್ಡೆಲಿ ಅದೆಲ್ಲ ಆವಿಯಾಗಿ ಹೋಗುತ್ತೆ. ಅದೆಷ್ಟು ಬೇಕೋ ಅಷ್ಟೇ ಇರುತ್ತೆ. ಆ ಒಂದು ಹಂತವನ್ನ 1-2-3 ದಿನ ಮಾಡಿ ನಾವು ಇಲ್ಲ ಮಾರುಕಟ್ಟೆನಲ್ಲಿ ಬೆಲೆ ಇದ್ರೆ ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು. ಇಲ್ಲ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ, ಅದನ್ನ ಬೇಕಾದ್ರೆ ತಾತ್ಕಾಲಿಕವಾಗಿ 1-2 ತಿಂಗಳು ಅಥವಾ 3 ತಿಂಗಳ ಕಾಲ 1-3 ತಿಂಗಳ ತನಕ ಅವ್ರು ತಾತ್ಕಾಲಿಕವಾಗಿ ಕಡಿಮೆ ವೆಚ್ಚದಲ್ಲಿ ಶೇಖರಣೆ ಮಾಡ ಕ್ಷೇತ್ರಗಳಲ್ಲಿ ಶೇಖರಣೆ ಮಾಡಬಹುದು. ಬಹಳ ಸರಳವಾಗಿ ಮಾಡುವಂತದ್ದು. ಇಲ್ಲ ನಮಗೆ ಬಿತ್ತನೆಗೆ ಬಳಸ್ತೀವಿ. ಈಗ ನಾನು ಇತ್ತೀಚೆಗೆ ನಾವು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರದಲ್ಲಿ ಸೋಮನಹಳ್ಳಿ ಕಾವಿನಲ್ಲಿ ಅಭಿವೃದ್ಧಿಪಡಿಸಿದಂತ ಏನು ಅಂಗಾಂಶ ಕೃಷಿ ಕುಡಿ ಕಂಡ ಸಸಿಗಳು, ಈ ಸಸಿಗಳನ್ನ ಬಳಸಿ ಬೀಜೋತ್ಪಾದನೆ ಮಾಡಿದಂತ ಸದಾವಕಾಶ ರೈತರಿಗಿದೆ. ಇದು ಎರಡೂ ಕಾಲದಲ್ಲಿ ಮಾಡಬಹುದು, ಚಳಿಗಾಲ ಬಹಳ ಸೂಕ್ತವಾಗಿರುತ್ತೆ. ಅಂತವರು ಈ ಗೆಡ್ಡೆಗಳನ್ನ ಕೊಯ್ಲು ಮಾಡಿ ಇದೇ ರೀತಿಯಾಗಿ ಈ ಗೆಡ್ಡೆಗಳನ್ನ ಎಲ್ಲ ವರ್ಗೀಕರಣ ಮಾಡಿ ಅದನ್ನ ಎಲ್ಲ ಸಣ್ಣ ದೊಡ್ಡ ಗೆಡ್ಡೆಗಳನ್ನ ಅದು ಮಾರುಕಟ್ಟೆಗೆ ಉಪಯೋಗ ಅಥವಾ ಸಣ್ಣ ಗಡ್ಡೆಗಳು ಮಾರುಕಟ್ಟೆಗೆ ಯೋಗ್ಯವಲ್ದಿದ ಗಡ್ಡೆ ಎಲ್ಲಾ ರೀತಿಯಾದ ಗಡ್ಡೆಗಳನ್ನ ಒಂದು ವರ್ಗೀಕರಣ ಮಾಡಿ ಅದನ್ನ ಕನಿಷ್ಠ 1-2 ತಿಂಗಳ ಕಾಲ ನಮ್ಮಲ್ಲಿ ಏನು ಶೀತಲ ಗೃಹಗಳಲ್ಲಿ ಇಟ್ಬಿಟ್ರೆ ಅದನ್ನ 4-5 ಡಿಗ್ರಿ ಉಷ್ಣಾಂಶ ಇಟ್ಟು ನಾವು ಮಾರಾಟ ಮಾಡಬಹುದು. ಇಲ್ಲ ಕಡಿಮೆ ವೆಚ್ಚದ ಒಂದು ಶೇಖರಣಾ ಕೊಠಡಿಗಳಲ್ಲಿ ಇಟ್ಕೋಬಹುದು. ಈಗ 2 ತರ ಇರುತ್ತೆ ಶೇಖರಣೆ ಮಾಡ್ತಕ್ಕಂಥದ್ದು. ಒಂದು ಮಾರಾಟ ಮಾಡ್ಲಿಕ್ಕೆ ರೇಟ್ ಇಲ್ಲ ಅಂತ ಅಂದಾಗ ಶೇಖರಣೆ ಮಾಡಬಹುದು. ಮತ್ತೊಂದು ನಾನು ಆಗ್ಲೇ ಹೇಳಿದಾಗ ಹಿಂಗಾರ ಹಂಗಾಮ್ನಲ್ಲಿ ಬಿತ್ತನೆ ಬೀಜಕ್ಕಾಗಿಯೂ ಕೂಡ ಒಂದಷ್ಟು ಈ ಸಾಗುಳಿಯನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಾವು ಮಾರಾಟ ಮಾಡೋ ಅಂತ ಗೆಡ್ಡೆಯನ್ನ ಹೇಗೆ ಶೇಖರಣೆ ಮಾಡ್ತಕ್ಕಂಥದ್ದು, ಬಿತ್ತನೆ ಬೀಜದ ಗೆಡ್ಡೆಯನ್ನ ಹೇಗೆ ಶೇಖರಣೆ ಮಾಡ್ತಾರೆ? ಈಗ ಮಾರಾಟ ಮಾಡುವಂತದ್ದು ಅದು ನೇರವಾಗಿ ತಿನ್ಲಿಕ್ಕೆ ಹೋಗುತ್ತೆ. ಹೌದು, ಉದಾಹರಣೆಗೆ ಪ್ರಸ್ತುತ ಬೆಲೆ ಇಲ್ಲ, 607 ನಮಗೆ ರೈತನಿಗೆ ಆರ್ಥಿಕ ಒಳ್ಳೆ ಬೆಲೆ ಅಲ್ಲ, ಲಾಭ ಆಗಲ್ಲ. ಈಗ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಂತ ಗೆಡ್ಡೆಗಳನ್ನ ತೆಗೆದು ನಾವು ನಮ್ಮ ಕ್ಷೇತ್ರಗಳಲ್ಲಿ ಸ್ವಲ್ಪ ಎತ್ತರ ಮಡಿಗಳನ್ನ ಮಾಡ್ಕೋಬೇಕಂತ, ಅಥವಾ ಒಂದು ಅಡಿ ತಗ್ಗು ಪ್ರದೇಶದಲ್ಲಿ ಆದ್ರೂ ಮಾಡಬಹುದು, ಎತ್ತರ ಮಡಿಗಳನ್ನ ಮಾಡ್ಕೊಂಡ್ರೆ ಅದ ಕೆಳಗಡೆ ಮರಳನ್ನ ಆಡಬೇಕು ಫಸ್ಟ್. ಅದರ ಮೇಲೆ ಭತ್ತದ ಹುಲ್ಲನ್ನು ಹಾಕೋಬೇಕು. ಭತ್ತದ ಹುಲ್ಲನ್ನು ಒಂದು ಅರ್ಧಡಿಯಷ್ಟು ಹಾಕ್ಬಿಟ್ಟು ಅದರ ಮೇಲೆ ಗೆಡ್ಡೆಗಳನ್ನ ರಾಶಿ ಹಾಕ್ಬೇಕಾಗ್ತದೆ. ಯಾವುದೇ ಕೊಳತಿರುವಂತ ಗೆಡ್ಡೆಗಳು ಆ ರಾಶಿನಲ್ಲಿ ಬಿಡಬಾರದು, ಎಚ್ಚರಿಕೆ ವಹಿಸಬೇಕು. ಒಂದು ಕೊಳತಿರುವಂತ ಗೆಡ್ಡೆ ಇದ್ರೆ ಅದು ಪಕ್ಕದಲ್ಲಿ ಹತ್ತಾರು ಗೆಡ್ಡೆಗಳಿಗೆ ಹರಡ್ತೈತೆ. ಅದಕ್ಕೆ ಈ ಗೆಡ್ಡೆಗಳನ್ನ ಮೊದಲು ಹದ ಮಾಡಿ ಅವುಗಳನ್ನೆಲ್ಲನೂ ಹಾಕಿ ಅದರ ಮೇಲೆ ನಾವು ಒಂದು ಒಳಗಡೆ ಆ ರಾಶಿಯ ಒಳಗಡೆ ಕನಿಷ್ಠ 5 PVC ಪೈಪ್ ಗಳನ್ನ ಹಾಕೋಬೇಕು. 2 ಇಂಚ್ ಪೈಪ್ ಇರುತ್ತಲ್ಲ, ರೈತರು ಏನು ನೀರಾವರಿಗೆ ಬಳಸ್ತಾರಲ್ಲ ನೀರನ್ನ ಹಾಯಿಸಲಿಕ್ಕೆ, ಅದೇ ಪೈಪ್ ಅನ್ನ ವೇಸ್ಟ್ ಪೈಪ್ ಅನ್ನ ಬಳಸ್ತೀವಿ. ಪ್ರತಿ ಒಂದು 20 ಪೈಪ್ಗೆ ಅಂದ್ರೆ 6 ಮೀಟರ್ ಬರುತ್ತದೆ, ಪ್ರತಿ 20 ಪೈಪ್ಗೆ 177 ರಂಧ್ರಗಳು ಮಾಡಬೇಕು. ಅಂದ್ರೆ 17 mm ಅಂದ್ರೆ 1.7 cm ಅಗಲದ ರಂಧ್ರಗಳನ್ನ ಮಾಡಬೇಕು ಪೈಪ್ಗೆ. ಅದನ್ನ ಒಳಗಡೆ ಕೆಳಭಾಗದಲ್ಲಿ 3, ಅದರ ಮೇಲೆ 1, ಅದರ ಮೇಲೆ 1, ಟೋಟಲ್ ಒಂದು 5 ಪೈಪ್ಗಳನ್ನ ಅದರಲ್ಲಿ ಒಳಗಡೆ ರಾಶಿ ಮಾಡ್ತಾ ಒಳಗಡೆ ಇಟ್ಬಿಟ್ರೆ ಗಿಡಗಳು ಸಹ ಉಸಿರಾಡುತ್ತೆ. ಆ ಉಸಿರಾಡಿದ ಏನು ಇಂಗಾಲದ ಡೈಆಕ್ಸೈಡ್ ಅನ್ನು ಏನ್ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್, ಅದು ಹೊರಗಡೆ ಹಾಕುತ್ತೆ, ತಂಪಾದ ಗಾಳಿನೂ ಹೊರಗಡೆ ತಗೊಳ್ಳುತ್ತೆ, ಉಸಿರಾಡುತ್ತೆ. ಆಗ ಯಾವುದೇ ಒಂದು ಬ್ಯಾಕ್ಟೀರಿಯಾಗಳು ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ನಮ್ಮ ಭಾಗದಲ್ಲಿ ಹಿಂಗಾರು ಹಂಗಾಮು ಅಂತಕ್ಕಂಥದ್ದು ಆಲೂಗಡ್ಡೆಗೆ ತುಂಬಾ ಒಳ್ಳೆಯ ಹಂಗಾಮು. ತಮ್ಮ ಪ್ರಕಾರ ಹೆಚ್ಚು ಇಳುವರಿಯನ್ನ ಪಡಿಬಹುದು, ಒಳ್ಳೆ ಗಡ್ಡೆಗಳನ್ನ ಪಡಿಬಹುದು, ಮತ್ತೆ ಅದನ್ನ ಮಾರಾಟ ಮಾಡಲಿಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ, ಮತ್ತೆ ಮುಂದಿನ ಬಿತ್ತನೆ ಬೀಜಕ್ಕೂ ಕೂಡ ನಾವು ಅದನ್ನು ಸಂರಕ್ಷಣೆಯನ್ನ ಮಾಡಿಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9481 0345 5 5. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481 0345 5. ಒಳ್ಳೆದು ಅಮರನಂಜುಂಡೇಶ್ವರ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಶೇಖರಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆಯ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಶೇಖರಣಾ ಕ್ರಮಗಳು ಈ ಕುರಿತು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿಮಸೂದನ್. ಇನ್ನು ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಚಾಕಿ ಸಾಕಾಣಿಕೆಯಲ್ಲಿನ ಅನುಭವ ಈ ಕುರಿತು ಅರಕಲಗೂಡು ತಾಲೂಕು ತೇಜೂರಿನ ಪ್ರಗತಿಪರ ಕೃಷಿಕ ಚಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಸೂದನ್. ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯೇ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೆ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೆ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೆ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೆ ಕರಾ ಸಕ್ತೇ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕ್ತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ.